ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:31:15. ಆಕಾಶವಾಣಿ ಭದ್ರಾವತಿ. ಕೃಷಿ ರಂಗ ಕಾರ್ಯಕ್ರಮ. ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದಂತ ಸಂರಕ್ಷಣೆ ಈ ಕುರಿತು ಮಾತನಾಡುತ್ತಾರೆ ಶಿವಮೊಗ್ಗದ ದಂತ ವೈದ್ಯರಾದ ಡಾಕ್ಟರ್ ಸಂದೀಪ್ ಎಸ್ ಎ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಅಜ್ಮಂತ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬಹಳ ದಿವಸದ ಮೇಲೆ ಆಯ್ತು ನಿಮಗೆ ಇಲ್ಲಿ ನೋಡಿ. ಹೌದು, ನಾನು ಕೆಲವು ನಮ್ಮ ಕೇಳುಗರಿಗೆ ಕೆಲವು ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ ದಂತ ರಕ್ಷಣೆ ಬಗ್ಗೆ. ಏನದು ಏನ್ರಿ? ಜ್ವರ ಬಂದ್ರೆ ನಾವು ತಕ್ಷಣ ವೈದ್ಯರನ್ನು ಅಥವಾ ನೋಡ್ತೀವಿ, ಅವರು ಏನೋ ಮೆಡಿಸಿನ್ ಕೊಡ್ತಾರೆ, ತಗೊಳ್ತೀವಿ. ಈ ದಂತ ನೋವು ಬಂದಾಗ ನಾವು ಹೋಗೋದಿಲ್ಲ, ತುಂಬಾ ಜಾಸ್ತಿ ಆದಾಗ ಹೋಗ್ತೀವಿ. ಅದಕ್ಕೆ ತಮ್ಮ ಸಲಹೆ ಏನು? ಅದು ಭಾರಿ ತಪ್ಪು. ನೀವು ದಂತ ನೋವು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗ್ತಕ್ಕಂಥದ್ದು. ಏನಂದ್ರೆ ಅದು ಹಾಗೆ ಬಿಟ್ರೆ ಊತವನ್ನ ಆಗುತ್ತದೆ. ಹೌದಾ? ನೀವು ನಿಮ್ಮ ದಂತ ವೈದ್ಯರನ್ನು ಭೇಟಿ ಮಾಡಿ ಅವರು ಕೆಲವು ಚಿಕಿತ್ಸೆಗಳನ್ನು ಹೇಳ್ತಾರೆ, ಅದನ್ನ ತಗೊಂಡ್ರೆ ತುಂಬಾ ಒಳ್ಳೇದು. ನೆಗ್ಲೆಕ್ಟ್ ಮಾಡ್ತಿರಿಂದ ಊತ ಆಗ್ಬೋದು, ಆಮೇಲೆ ಹಲ್ಲು ನೋವು ಇನ್ನೂ ಜಾಸ್ತಿ ಆಗುತ್ತೆ. ನೆಗ್ಲೆಕ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ದಂತ ರಕ್ಷಣೆ ಹೇಗೆ ಮಾಡಬೇಕು, ಅದಕ್ಕೆ ಬೇಕಾದ ಕ್ರಮಗಳು ಏನು? ದಂತ ರಕ್ಷಣೆ ಹೇಗೆ ಅಂದ್ರೆ ಡೈಲಿ ಎರಡೊತ್ತು ಬ್ರಷ್ ಮಾಡಬೇಕು. ಅದಾದ್ಮೇಲೆ ಪ್ರತಿ 3-6 ತಿಂಗಳಿಗೊಮ್ಮೆ ಆದ್ರೆ ನಿಮ್ಮ ಹತ್ತಿರದ ದಂತ ವೈದ್ಯರನ್ನು ಭೇಟಿ ಮಾಡ್ತಕ್ಕದ್ದು. ಅದೇ ಪೂರ್ತಿ ಎಲ್ಲ ಆದ್ಮೇಲೆ ಯಾವಾಗ್ಲೂ ಅಲ್ಲಿ ಹುಳುಕ ಬಂದಾಗ ಹೋಗೋದು, ಅಥವಾ ಪೂರ್ತಿ ನೋವು ಬಂದಾಗ ಹೋಗೋದು, ಅಥವಾ ಸಣ್ಣ ಮಕ್ಕಳಿಗಾಗ್ಲಿ ಇಮಿಡಿಯೇಟ್ 6 months 1 year ಇಂದನೆ ದಂತ ವೈದ್ಯರನ್ನ ಭೇಟಿ ಮಾಡ್ತಕ್ಕದ್ದು, ಅದು ತುಂಬಾ ಒಳ್ಳೇದು. ಇಲ್ಲಾಂದ್ರೆ ಏನಾದ್ರು ಮಾಡಬಹುದು, ಅಂದ್ರೆ ಹುಳುಕ ತುಂಬಾ ಆಗೋದನ್ನ ತಪ್ಪಿಸಬಹುದು. ಈಗ ಕೊರೋನಾ ಸಮಯದಲ್ಲಿ ದಂತ ರಕ್ಷಣೆಗೆ ಮಾಡುವುದು ಹೇಗೆ? ಏಕೆಂದ್ರೆ ಮುಖಕ್ಕೆ ಮಾಸ್ಕ್ ಹಾಕೊಳ್ಳೋದು, ಕೈಗೆ ಗ್ಲೋವ್ಸ್ ಹಾಕೊಳ್ಳೋದು, ಅಲ್ಲಿ ದಂತ ರಕ್ಷಣೆ ಹೇಗೆ? ಕೊರೋನಾ ಸಮಯದಲ್ಲಿ ಮಾಸ್ಕ್ ಹಾಕೋದ್ರಿಂದ ದಂತಕ್ಕೆ ಏನು ತೊಂದರೆ ಆಗುವುದಿಲ್ಲ. ಆದರೆ ಇದು ಕೋವಿಡ್ ಯಾರು ಬಂದಿರುತ್ತೆ, ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ಸ್. ನಾವೀಗ ಏನು ಬ್ಲಾಕ್ ಫಂಗಸ್ ಅನ್ನ ನೋಡ್ತಾ ಇದ್ದೀವಿ, ಅದು ಹಲ್ಲನ್ನು ಹಲ್ಗಾಡೋದು, ಆಮೇಲೆ ವಸುಡಲ್ಲಿ ಊತ ಬರೋದು, ಆಗ ನಿಮ್ಮ ದಂತ ವೈದ್ಯರನ್ನು ಭೇಟಿ ಮಾಡ್ತಕ್ಕಂಥದ್ದು. ಆಗ ಅವರು ಸೂಕ್ತ ವೈದ್ಯರಿಗೆ ಸಲಹೆಯನ್ನು ಸೂಕ್ತ ವೈದ್ಯರ ಬಳಿ ಕಳಿಸ್ತಾರೆ. ಅವರು ENT ಸರ್ಜನ್ ಅಥವಾ ಓರಲ್ ಸರ್ಜನ್ ಅಂತ ಇರ್ತಾರೆ, ಓರಲ್ ಅಂಡ್ ಮ್ಯಾಕ್ಸೋಫೇಷಿಯಲ್ ಸರ್ಜನ್, ಅವ್ರ ಹಾಸ್ಪಿಟಲ್ಗೆ ರೆಫರ್ ಅನ್ನ ಮಾಡ್ತಾರೆ. ದಂತ ರಕ್ಷಣೆಗೆ ಯಾವ ರೀತಿಯ ಆಹಾರಗಳನ್ನು ಸೇವನೆ ಮಾಡಬೇಕು? ದಂತ ರಕ್ಷಣೆಗೆಲ್ಲ ನಾರ್ಮಲಿ ಏನ್ ಊಟ ಮಾಡ್ತಿದ್ದೀರಲ್ಲ ಅದೇ ಊಟ ಮಾಡಬಹುದು. ಅಂದ್ರೆ ಏನಿಲ್ಲ, ಡೈಲಿ ಎರಡೊತ್ತು ಬ್ರಷ್ ಮಾಡತಕ್ಕದ್ದು, 3-6 ತಿಂಗಳಿಗೊಮ್ಮೆ ನಿಮ್ಮ ದಂತ ವೈದ್ಯರನ್ನು ಭೇಟಿ ಮಾಡತಕ್ಕದ್ದು, ನಾರಿನಾಂಶ ಇರೋದಂತದ್ದು ಎಲ್ಲದೂ ತಿನ್ಬಹುದು. ಏನು ತಿನ್ಬಾರ್ದು ಅಂತೇನಿಲ್ಲ, ಅಂದ್ರೆ ಯೂಶಲಿ ಎಲ್ಲದೂ ತಿನ್ಬೋದು, ಎಲ್ಲ ಜಗದಿ ತಿನ್ರಿ. ದಂತ ರಕ್ಷಣೆಗೆ ಇದಕ್ಕೆ ಏನು ಇಲ್ಲ. ಈಗ ಡಾಕ್ಟ್ರೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ, ಆಗ ಮಕ್ಕ ಕೊಡ್ತಾ ಬಿದ್ದು ಅಲ್ಲೆಲ್ಲ ಇದಾಗ್ಬಿಡುತ್ತೆ, ಅದಕ್ಕೆ ಯಾರ ಹತ್ರ ಇದು ತಗೊಳ್ಬೇಕು? ಅದಕ್ಕೆ ಡಾಕ್ಟರ್ ಹತ್ರ ಏನ್ ಮಾಡ್ಬೇಕು ಹೇಳ್ಬೇಕು, ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡ್ಬೇಕಲ್ಲ ಅದಕ್ಕೆ. ಅಲ್ಲ, ಅಪಘಾತವಾದಾಗ ಅದು ಟ್ರೋಮಾ ಆಗಿರ್ತದೆ, ಅಂದ್ರೆ ಅಲ್ಲೆಲ್ಲ ಉದ್ರವಾಗಿರುತ್ತೆ ಅಂದ್ರೆ ಅದು ಓರಲ್ ಅದು ಯಾವ ಓರಲ್ ಅಂಡ್ ಮ್ಯಾಕ್ಸೋಫೇಶಿಯಲ್ ಸರ್ಜನ್ ಅಂತ ಬರ್ತಾರೆ, ಅವ್ರು ಇದನ್ನ ಹ್ಯಾಂಡಲ್ ಮಾಡೋದು. ಈಗ ಫ್ರಾಕ್ಚರ್ ಆಗಿರುತ್ತಲ್ಲ ಮುಖದ ಒಸಡು ದೌಡೆ, ಅದನ್ನ ಅವರು ಸರಿಯಾದ ಚಿಕಿತ್ಸೆಯನ್ನು ಕೊಡ್ತಾರೆ. ಅದಾದ ನಂತರ ರೀಕನ್ಸ್ಟ್ರಕ್ಷನ್ ಏನು ಅಲ್ಲಿ ಹೋಗಿರುತ್ತಲ್ಲ ಅದು ರೀಕನ್ಸ್ಟ್ರಕ್ಷನ್ ಮಾಡಕ್ಕೆ ಪ್ರೊಸ್ಥೆಸಿಸ್ ಅವರು ಪ್ರೊಸ್ಥೆಸಿಸ್ ಅಂದ್ರೆ ಕೃತಕ ಹಲ್ಲು ಜೋಡಣೆಯನ್ನು ಕೂಡ ಮಾಡ್ತಾರೆ. ಈಗ ಈಗ ಹೊಸ ತರ ಬಂದಿದೆ ಇಂಪ್ಲಾಂಟ್ ಅನ್ನೋದು, ಅದನ್ನೆಲ್ಲ ಮಾಡ್ತಾರೆ. ಈಗಿನ ಇದರೊಳಗೆ ಅತ್ಯಾಧುನಿಕ ಯಂತ್ರಗಳು ಇದು ಬಂದಿದೆ, ಆ ತರ ಏನಾದರೂ ಇದೆಯಾ? ಈಗ ಇದೆ CBCT ಅಂತ ಬಂದಿದೆ. CBCT ಅಂತ ಕೇಳಿಗರಿಗೆ CBCT ಅಂದ್ರೆ ಏನು ಹೇಳ್ಬೋದು? ಕೋನ್ ಬೀಮ್ ಇನ್ ಕಂಪ್ಯೂಟರ್ ಟ್ರೋಮೋಗ್ರಾಫಿಕ್ ಸ್ಕ್ಯಾನ್ ಅಂತಾರೆ ಅದಕ್ಕೆ. ಇದ್ರ ಫಂಕ್ಷನ್ ಏನು, ಅದೇನ್ ಮಾಡುತ್ತೆ? ಇಲ್ಲ, ಕಂಪ್ಯೂಟರ್ ಟ್ರೋಮೋಗ್ರಾಫಿಕ್ ಸ್ಕ್ಯಾನ್ ತರ ಇದು ಹಲ್ಲಲ್ಲಿ ಮತ್ತೆ ವಸುಡದಲ್ಲಿ ಏನಿದೆಯೋ ಅದನ್ನ 3D ಡೈಮೆನ್ಷನ್ ನಿಮಗೆ ಕೊಡ್ತಾ ಬರುತ್ತೆ. ಇದರಿಂದ ಏನು ಉಪಯೋಗ ಡಾಕ್ಟರ್? ಅಂದ್ರೆ ಇದು ಹಲ್ಲಲ್ಲಿ ಎಷ್ಟು ಉಳುಕ ಆಗಿದೆ, ಏನ್ ತೊಂದರೆ, ಆಮೇಲೆ ಕೆಲವರಿಗೆ ಹಲ್ಲು ಫ್ರಾಕ್ಚರ್ ಆಗಿರ್ತದೆ, ದೌಡೆ ಫ್ರಾಕ್ಚರ್ ಆಗಿರುತ್ತೆ, ಅದರಿಂದ ಕರೆಕ್ಟ್ ಎಲ್ಲಿ ಫ್ರಾಕ್ಚರ್ ಆಗಿದೆ ಅಂತ ತಿಳಿಬಹುದು. ಈಗ ಹಳ್ಳಿಗಳಲ್ಲಿ ಈ ತರ ದಂತ ಇದಾದ್ರೆ ಏನು ಮಾಡೋದು? ಸರ್ಕಾರದ ಏನು ಯೋಜನೆಗಳು ಇದಾವ ಡಾಕ್ಟ್ರ? ದಂತ ಭಾಗ್ಯ ಯೋಜನೆಯಲ್ಲಿ ಎಲ್ಲರಿಗೂ BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ, ಅವರಿಗೆ ಉಚಿತವಾಗಿ ಹಲ್ ಸೆಟ್ ಅನ್ನು ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಆಯಾ ಸಮುದಾಯ ಇದು ಕೆಲವು ಕಾಲೇಜುಗಳಲ್ಲಿ ಅದನ್ನ ತಗೊಂಡಿದ್ದಾರೆ. DHO ಮೂಲಕ ಅದನ್ನ ನೀವು ಸಂಪರ್ಕಿಸಬಹುದು ಅಥವಾ ದಂತ ವೈದ್ಯಕೀಯ ಕಾಲೇಜನ್ನು ಸಂಪರ್ಕಿಸಬಹುದು. ಅದಾದ ನಂತರ ಕೆಲವು ಏನಿದಾವೆ ಇದು ಟ್ಯೂಮರ್ಸ್ ಆಗಲಿ ಬಾಯ ಒಳಗೆ, ಅದಕ್ಕೆ ಕೆಲವೊಂದು ಇದು ವಾಜಪೇಯಿ ಆರೋಗ್ಯಶ್ರೀ ಯೋಜನೆಯಲ್ಲೂ ಕೆಲವಿಗೆ ಇದೆ ಅಂತ ನನಗೆ ಮಾಹಿತಿ ಇದೆ, ಅದು ಸಂಪೂರ್ಣ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದಕ್ಕೇನಂದ್ರೆ ಅದಕ್ಕೆ ದಂತ ವೈದ್ಯಕೀಯ ಕಾಲೇಜು ಮತ್ತು ಸರ್ಕಾರಿ ಹಾಸ್ಪಿಟ್ಲು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಅಲ್ಲಿ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ. ಕೆಲವು ಕಡೆ ಕಣ್ಣಿಂದ ಎಲ್ಲ ಇದು ಮಾಡ್ತಾರೆ ಕ್ಯಾಂಪು, ಆ ತರ ನಿಮ್ಮಲ್ಲಿ ದಂತ ರಕ್ಷಣೆಗೆ ಏನಾದ್ರು ಕ್ಯಾಂಪ್ ಮಾಡ್ತಾರೆ ಕಾಲೇಜುಗಳಲ್ಲಿ? ಹೌದು, ಎಲ್ಲ ಕಡೆನೂ ಕ್ಯಾಂಪ್ ಮಾಡ್ತಾರೆ. ಕೆಲವು ದಂತ ವೈದ್ಯಕೀಯ ಕಾಲೇಜಿನವರು ಎಲ್ಲ ಕಡೆನೂ ಹೋಗ್ತಾರೆ. ಅದೇ ರೀತಿ ಕೆಲವು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ವರ್ಷಕ್ಕೆ ಒಮ್ಮೆ ಎರಡು ಬಾರಿ ಕ್ಯಾಂಪ್ ಅನ್ನ ಮಾಡಿಸ್ತಾರೆ ಅವರು. ಹಲವಾರು ಯೋಜನೆಗಳಿದೆ, ಅದೇ ದಂತ ಭಾಗ್ಯ ಯೋಜನೆ ಕೂಡ ಕೊಟ್ಟಿದೆ ಸರ್ಕಾರ. ಅದೇ ಯಾರ್ಯಾರು ಅದೇ BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರೋ ಅವರಿಗೆ ಇದು ಅಂದ್ರೆ ಕೆಲವು ಇದು ಹಾಸ್ಪಿಟಲ್ ಕಾಲೇಜುಗಳಲ್ಲಿ ಮಾಡಿದ್ದಾರೆ. ಅಲ್ಲಿ ಕಾಲೇಜಿಗೆ ಹೋದ್ರೆ ಫ್ರೀ ಅವರಿಗೆ ಇದನ್ನ ಮಾಡ್ತಾರೆ, ಎಂಥದ್ದು ಡೆಂಜರ್ ಅನ್ನ ಮಾಡ್ಕೊಡ್ತಾ ಇದೆ ದಂತ ಭಾಗ್ಯ ಯೋಜನೆ. ಈ ದಂತ ಯೋಜನೆ ಫಲಾನುಭವಿಗಳು ಅನುಭವಿಸಬಹುದ? ದಂತ ಭಾಗ್ಯ ಯೋಜನೆ ಅಂದ್ರೆ ಏನು, ಅದನ್ನ ಅನುಭವಿಸ ತಗೊಳ್ಬಹುದು? ಆದ್ರೆ ಫಲಾನುಭವಿಗಳು ಯಾರು ಯಾರು ಮಾಡ್ತಾರೆ ಕೊಡ್ಬೇಕು? BPL ಕಾರ್ಡ್ ಇದ್ರೆ ಸಾಕು, ಅದನ್ನ ಒಂದು ಕಾಪಿ ಜೆರಾಕ್ಸ್ ಅನ್ನ ಕೊಟ್ರೆ ಯಾವ್ದು ಸೆಲೆಕ್ಟೆಡ್ ಸಿಟಿ ಅಂದ್ರೆ ಆ ನಗರಗಳಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ಎರಡು ದಂತ ವೈದ್ಯಕ ಕಾಲೇಜ್ ಇದೆ, ಚಿತ್ರದುರ್ಗದಲ್ಲಿ ಒಂದಿದೆ, ದಾವಣಗೆರೆಯಲ್ಲಿ ಎರಡಿದೆ. ಆ ದಂತ ವೈದ್ಯಕ ಕಾಲೇಜಿಗೆ BPL ಕಾರ್ಡ್ ಅನ್ನು ಒಂದು ಜೆರಾಕ್ಸ್ ಅನ್ನು ತಗೊಂಡೋಗಿ ಸೂಕ್ತ ದಾಖಲೆ ಅದೇ ಅದೊಂದು ಕೊಟ್ರೆ ಅದರಲ್ಲಿ ಅವರು ಸರ್ಕಾರಕ್ಕೆ ಕಳಿಸಿ ಅದರಿಂದ ಇದನ್ನ ಪಡೆದ ನಂತರ ಅದನ್ನ ಕಾರ್ಡ್ ಒರಿಜಿನಲ್ ಇದು ಅಂತ ಪಡೆದ ನಂತರ ಅವರಿಗೆ ಉಚಿತವಾಗಿ ಇದು ಇದನ್ನು ಮಾಡ್ಕೊಡ್ತಾರೆ, ಡೆಂಚರ್ ಅನ್ನು ಮಾಡ್ಕೊಡ್ತಾರೆ. ಈ ದಂತ ಭಾಗ್ಯ ಯೋಜನೆ ಅಂದ್ರೆ ಹಲೋ, ದಂತ ಭಾಗ್ಯ ಯೋಜನೆಯಲ್ಲಿ ಈ ತರ ಎಲ್ಲ ಮಾಡ್ಕೊಡ್ತಾರೆ? ದಂತ ಭಾಗ್ಯ ಯೋಜನೆ ಅಂದ್ರೆ ಏನು? ದಂತ ಭಾಗ್ಯ ಯೋಜನೆಯಲ್ಲಿ ಈ ತರ ಮಾಡ್ಕೊಡ್ತಾರೆ. ದಂತ ಭಾಗ್ಯ ಯೋಜನೆ ಅಂದ್ರೆ ಏನು ಡಾಕ್ಟರ್? ಕರ್ನಾಟಕ ಸರ್ಕಾರದವರು ಮಾಡಿರೋದು ಈ ದಂತ ಭಾಗ್ಯ ಯೋಜನೆ ಅಂದ್ರೆ. ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ಇದು? ಸನ್ಮಾನ್ಯ 2000 ತಾಳೆವಂತರು ಯಡಿಯೂರಪ್ಪ ಲಾಸ್ಟ್ ಟೈಮ್ ಯಾವಾಗಪ್ಪ ಆಗಿದ್ರು? 2015 ಬಂದಿದ್ದು ದಂತ ಭಾಗ್ಯ ಯೋಜನೆ ಅಂದ್ರೆ. ಎಲ್ಲ ಬಡವರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಇದನ್ನ ಮಾಡಿರೋದು ಕರ್ನಾಟಕ ಸರ್ಕಾರದವರು. ಯಾರು ಕೂಡ ಇದರಿಂದ ಹಿಂದೆ ಬೀಳಬಾರದು. ಮುಖ್ಯವಾಗಿ ತಮ್ಮ ಹಲ್ಲು ಸೆಟ್ಗಳನ್ನು ಮಾಡಿಸ್ತಕ್ಕಂಥದ್ದು. ಆಮೇಲೆ ಈಗ ನೀವು ಹೇಳಿದ್ರಿ ಆಕ್ಸಿಡೆಂಟ್ ಆಗಿದೆ ಇದು ಹಲ್ಲೆಲ್ಲ ಉಳುಕ ಆಗಿದೆ ಅಂತ, ಆಗ ಎಲ್ಲಾ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲೂ ಒಬ್ರು ಓರಲ್ ಸರ್ಜನ್ ಇರ್ತಾರೆ. ಆಮೇಲೆ ಎಲ್ಲ ಖಾಸಗಿ ಡೆಂಟಲ್ ಕಾಲೇಜು ಹಾಗೂ ಸರ್ಕಾರಿ ಡೆಂಟಲ್ ಕಾಲೇಜುಗಳಲ್ಲಿ ಇದನ್ನ ಫ್ರೀ ಆಗಿ ಮಾಡ್ಕೊಡ್ತಾರೆ. ಅಂದ್ರೆ ಟ್ರೋಮಾ ಅಂದ್ರೆ ಆಕ್ಸಿಡೆಂಟ್ ಫ್ರಾಕ್ಚರ್ಸ್ ಏನಾಗಿದೆ ಒಸಡು, ಆಮೇಲೆ ಮ್ಯಾಕ್ಸಿಲಾ ಅಂಡ್ ಮ್ಯಾಂಡಿಬಲ್ ಅಂತೀವಿ ಆ ರೀತಿ ಮಾಡ್ಕೊಡ್ತಾರೆ. ಈಗ ಏನು ಆಕ್ಸಿಡೆಂಟ್ ಅಂದಾಗ ನೀವೇನು ಆರ್ಥೋಪೆಡಿಕ್ ಸರ್ಜನ್ ಅಂತ ಹೋಗ್ತೀರಾ, ಇದರಲ್ಲಿ ಯಾವುದೇ ಥರ ಓರಲ್ ಆ್ಯಂಡ್ ಮ್ಯಾಕ್ಸೋಫೇಷಿಯಲ್ ಸರ್ಜನ್ ಅಂತ ಇರ್ತಾರೆ, ಅವರು ಇದು ಅದನ್ನು ಮಾಡಿಕೊಡ್ತಾರೆ ಹೊಸಡು ಮತ್ತೆ. ಈ ದಂತ ಭಾಗ್ಯ ಯೋಜನೆ ಅಂತಂದ್ರೆ ಯಾವುದೇ ರೀತಿಯಾದಂತ ಹಲ್ಲಿಗೆ ಸಂಬಂಧಪಟ್ಟ ಒಂದು ಕಾಯಿಲೆಗಳಿಗೆ ಸರ್ಕಾರದಿಂದ ಯೋಜನೆ ಮಾಡಿದೆ, ಅದಕ್ಕೆ ಭರ್ತಿಸುವ ವೆಚ್ಚವನ್ನ ಸರ್ಕಾರವೇ ಕೊಡುತ್ತೆ. ಅದೇ ನಿಗದಿತ ಆಸ್ಪತ್ರೆಗೆ ಮಾತ್ರ, ಎಲ್ಲಾ ಖಾಸಗಿ ಕ್ಲಿನಿಕ್ ಅಲ್ಲಿ ಇಲ್ಲ. ಮೋಸ್ಟ್ಲಿ ಯೂಶಲಿ ನನಗೆ ತಿಳಿದಂಗೆ ಎರಡು, ಚಿತ್ರದುರ್ಗದಲ್ಲಿ ಒಂದು ದಂತ ಕಾಲೇಜು, ಶಿವಮೊಗ್ಗದಲ್ಲಿ ಎರಡು ಖಾಸಗಿ ದಂತ ಕಾಲೇಜು, ಅದೇ ರೀತಿ ದಾವಣಗೆರೆ ಎರಡು ದಂತ ಕಾಲೇಜು, ಆಮೇಲೆ ಬ್ಯಾಂಗ್ಳೂರಲ್ಲಿ ಒಂದು ನಾಲ್ಕೈದು ಖಾಸಗಿ ಡೆಂಟಲ್ ಕಾಲೇಜು, ಒಂದು ಸರ್ಕಾರಿ ಡೆಂಟಲ್ ಕಾಲೇಜು, ಅದೇ ರೀತಿ ಬಳ್ಳಾರಿಯಲ್ಲಿ ಒಂದು ಸರ್ಕಾರಿ ಡೆಂಟಲ್ ಕಾಲೇಜು, ಆಮೇಲೆ ಎಲ್ಲ ಆ ಜಿಲ್ಲೆಗಳಲ್ಲಿ ಎಲ್ಲಿ ಖಾಸಗಿ ದಂತ ಕಾಲೇಜುಗಳಿಗೆ ಅಲ್ಲಲ್ಲಿ ಮಾಡಿದ್ದಾರೆ. ಎಲ್ಲ ಕೆಲವೊಂದು ಆಯ್ದ ಕೇಂದ್ರಗಳಿಗೆ, ಕೆಲವೆಲ್ಲ ಆಯ್ದ ಕೇಂದ್ರಗಳಿಗೆ ಮಾತ್ರ. ಸರಿ ಡಾಕ್ಟ್ರೆ, ಎಷ್ಟೋ ತನಕ ನಮಗೆ ಡಾಕ್ಟ್ರೆ ಸರಿ ಇಷ್ಟ ತನಕ ನಮಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದನ್ನ ನಮ್ ಕೇಳಿದ್ರು ಉಪಯೋಗಿಸ್ಕೊಳ್ಳಿ. ಧನ್ಯವಾದ, ನಮಸ್ಕಾರ. ಇದುವರೆಗೆ ದಂತ ಸಂರಕ್ಷಣೆ ಈ ಕುರಿತು ಶಿವಮೊಗ್ಗದ ದಂತ ವೈದ್ಯರಾದ ಡಾ ಸಂದೀಪ್ ಎಸ್ ಎ ಇವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಅಶೋಕ್ ಕುಮಾರ್ ಸಿಎ. ಇನ್ನು ಮುಂದೆ ಕೇಳಿ, ತರೀಕೆರೆ ತಾಲೂಕು ಏಕೆ ಕಾಲೋನಿಯ ಅರಿಗೆ ಗಂಗಮ್ಮ ಮತ್ತು ತಂಡದವರಿಂದ ತೊಟ್ಟಿಲ ಪದಗಳು. ಅಪ್ಪ ಮಕ್ಕಳವರು ತೋಪ ಬಾನಂಡೇನ ಕೊಡಲೇ ಜೋಕೇನ ಕೊಡಲೇ ಜೋಕೇನ ಕೊಡಲೇ ಯಗಲೇ ರೋದಾರಲ್ಲಿ ಸೊತ್ತೇಳವನವ ತೇರಿಗೇಳವನವ ತೇರಿಗಾರೆ ತಿರುಗಿ ಕೊಡದಾರಲ್ಲಿ ನೆಟ್ಟನ್ನ ಬೆದರ ಕಾಡದಾರ ಬೆದರ ಕಾಡದಾರೆ ಜೋ ಜನ್ನ ಬೆದರ ಕೊಡದು ಒಳಿಕೆ ಮಾಡಿ ಅರಮನೆಗೆ ಈಗ ನ್ಯಾಡೋದಾರೆ ನ್ಯಾಡೋದಾರೆ ಜೋ ಅರಮನೆಗೆ ಈಗ ನ್ಯಾಡೋದಾರೆ ನ್ಯಾಡೋದಾರೆ ತಮ್ಮರು ಎಣ್ಣೆ ಬಾನ ನೊಂಡ ಒಲ್ಲಿ ನೋಡಿ ಬಾಚೆ ಬಾಚೆ ಏಡೋದಾರೆ ಜೋ ಒನ್ನೆ ನೋಡಿ ಬಾಚೆ ಏಡೋದಾರೆ ನೋಡಿ ಬಾಚೆ ಏಡೋದಾರೆ ಜೋ ನೀನ ಒಳಿ ಬಾಚೆ ಇಡದು ಜೇದಾರಲ್ಲಿ ಕಂದನ ತೋಟಾಲ ಏಣೋದಾರೆ ತೋಟಾಲ ತೊಟ್ಟಲ ಎಣದರಲ್ಲಿ ಈಗ ಒಲ್ಲೆಯ ಚರಗ ಮಾರಿ ಮಾಡಿ ಚರಗ ಮಾರಿ ಮಾಡಿ ಜೋ ಒಲ್ಲೆಯ ಚರಗ ಮಾರಿ ಮಾಡಿ ಚರಗ ಮಾರಿ ಮಾಡಿ ಚರಗ ಮಾಡಿ ಮಾಡಿ ತಂದಾರಲ್ಲಿ ಕಂದನ ತೊಟ್ಟಲ ತರುತ್ತಾರೆ ಕಂದನ ತೊಟ್ಟಲ ತರುತ್ತಾರೆ ತೊಟ್ಟಲ ತರುತ್ತಾರೆ ಜೋ ಅಡಿ ಬಂದ ತೊಟ್ಟಲಿಗೆ ನೀಡ್ಯಾರೆ ಲೋಬ ನಲೇಲವೇ ಬತ್ತೆ ದಾರಿಲವೇ ಬತ್ತೆ ದಾರು ಶಾಳೆ ಜೋಲವೇ ಬತ್ತೆ ದಾರು ಶಾಲವೇ ಬತ್ತೆ ದಾರು ಶಾಳೆ ಜೋಲವೇ ಬತ್ತೆ ದರಸೆ ಪೂಜೆ ಮಾಡಿ ಬಾನ ಮಳೆ ಚಲ್ರೆ ಬಾನ ಮಳೆ ಚಲ್ರೆ ವಾರವೇಕೆ ಜೋ ಬಾನ ಮಳೆ ಚಲ್ರೆ ವಾರ ಮಳೆ ಚಲ್ರೆ ವಾರವೇಕೆ ಜೋ ಬಾನ ಮಳೆ ಚಲ್ರೆ ವಾರವೇಕೆ ತೊಟ್ಟಲಿಗೆ ಮಕ್ಳೆ ಮಳೆ ಚಲ್ರೆ ಹೋಗ್ಲೆ ಮಡಿ ಚಲ್ಲೆ ವರವೇಕೆ ತೋಟಲಿಗೆ ಕಂದನ ತೋಟಲ ವಾಳಿ ಕೊಯ್ರೆ ಕಂದನ ತೋಟಲ ವಾಳಿ ಕೊಯ್ರೆ ಕಂದನ ತೋಟಲ ವಾಳಿ ಕೊಯ್ರೆ ಕಂದನ ತೋಟಲ ವಾಳಿ ಕೊಯ್ರೆ ಜೋಜ ಒಕಲಿಗರ ಕೇರೆ ಹೋಗಿ ಬನ್ನೇರೆ ಒಕಲಿಗರ ಕೇರೆ ಹೋಗಿ ಬನ್ನೇರೆ ಹೋಗಿ ಬನ್ನೇರೆ ನೀವು ಕರೆದ ಬನ್ನೇರೆ ಹೋಗಿ ಬನ್ನೇರೆ ನೀವು ಕರೆದ ಬನ್ನೇರೆ ಹೋಗಿ ಬನ್ನೇರೆ ನೀವು ಕರೆದ ಬನ್ನೇರೆ ಹೋಗಿ ಬನ್ನೇರೆ ನೀವು ಕರೆದ ಬನ್ನೇರೆ ಬನ್ನೇರೆ ನೀವು ಕರೆದ ಬನ್ನೇರೆ ಹೋಗಿ ಬನ್ನೇರೆ ನೀವು ಕರೆದ ಬನ್ನೇರೆ ಕರೆದ ಬನ್ನೇರವರ ಬಾಗಣ ಬಳ್ಳವರ ಬನ್ನೇರವರ ಬಾಗಣ ಬಳ್ಳವರ ಜೋ ಕರೆದ ಬನ್ನೇರೆ ನೀವು ಬಾಗಣ ದೊಳ್ಳವರ ಬನ್ನೇರೆ ನೀವು ಬಾಗಣ ದೊಳ್ಳವರ ಜೋಡರ ಕೇರೆ ಹೋಗಿ ಬನ್ನೇರೆ ಬೇಡರ ಕೇರೆ ಹೋಗಿ ಬನ್ನೇರೆ ಹೋಗಿ ಬನ್ನೇರೆ ನೀವು ಕರೆದ ಬನ್ನೇರೆ ಹೋಗಿ ಬನ್ನೇರೆ ನೀವು ಕರೆದ ಬನ್ನೇರೆ ಹೋಗಿ ಬನ್ನೇರೆ ನೀವು ಕರೆದ ಬನ್ನೇರೆ ಬನ್ನೇರೆ ನೀವು ಕರೆದ ಬನ್ನೇರೆ ಹೋಗಿ ಬನ್ನೇರೆ ನೀವು ಕರೆದ ಬನ್ನೇರೆ ಹೋಗಿ ಬನ್ನೇರೆ ನೀವು ಕರೆದ ಬನ್ನೇರೆ ಕರೆದ ಬನ್ನೇರವರ ಬಾಗಣ ದೊಳ್ಳವರ ಕರೆದ ಬನ್ನೇರವರ ಬಾಗಣ ದೊಳ್ಳವರ ಕರೆದ ಬನ್ನೇರವರ ಬಾಗಣ ದೊಳ್ಳವರ ಕರೆದ ಬನ್ನೇರವರ ಬಾಗಣ ದೊಳ್ಳವರ ಅರಳೈನರ ಬೇಡಿ ಹೋಗಿ ಬನ್ನೇರೆ ಅರಳೈನರ ಬೇಡಿ ಹೋಗಿ ಬನ್ನೇರೆ ಹೋಗಿ ಬನ್ನೇರವರ ಕರೆದ ಬನ್ನೇರೆ ಬನ್ನೇರವರ ಕರೆದ ಬನ್ನೇರೆ ಹೋಗಿ ಬನ್ನೇರವರ ಕರೆದ ಬನ್ನೇರೆ ಬನ್ನೇರವರ ಕರೆದ ಬನ್ನೇರೆ ಬನ್ನೇರವರ ಕರೆದ ಬನ್ನೇರೆ ಹೋಗಿ ಬನ್ನೇರವರ ಕರೆದ ಬನ್ನೇರೆ ಕರೆದ ಬನ್ನೇರವರ ಬಾಗಣ ದೊಳ್ಳವರ ಬಾಗಣ ದೊಳ್ಳವರ ಕರೆದ ಬನ್ನೇರವರ ಬಾಗಣ ದೊಳ್ಳವರ ಬನ್ನೇರವರ ಬಾಗಣ ದೊಳ್ಳವರ ನೀಲಮ್ಮ ನಿಂಗಮ್ಮ ಎಂದರವರೇಗ ನೀಲಮ್ಮ ನಿಂಗಮ್ಮ ಬಂದರೆ ಮನೆಗೆ ಗಂಗಮ್ಮ ಗೌರಮ್ಮ ಬಂದರ ಮನೆಗೆ ಗಂಗಮ್ಮ ಗೌರಮ್ಮ ಬಂದರ ಮನೆಗೆ ಜೋ ಗಂಗಮ್ಮ ಗೌರಮ್ಮ ಬಂದರ ಮನೆಗೆ ಗಂಗಮ್ಮ ಗೌರಮ್ಮ ಬಂದರ ಮನೆಗೆ ಜೋ ಗಂಗಮ್ಮ ಗೌರಮ್ಮ ಬಂದರ ಮನೆಗೆ ಗಂಗಮ್ಮ ಗೌರಮ್ಮ ಬಂದರ ಮನೆಗೆ ಕಲ್ಯಾಣಮ್ಮ ಸಾಯಿವಾಗಿ ಬಂದರ ಮನೆಗೆ ಬಂದರ ಮನೆಗೆ ಜೋ ಕಲ್ಯಾಣಮ್ಮ ಸಾಯಿವಾಗಿ ಬಂದರ ಮನೆಗೆ ಕಲ್ಯಾಣಮ್ಮ ಸಾಯಿವಾಗಿ ಬಂದರ ಮನೆಗೆ ಜೋ ಕಲ್ಯಾಣಮ್ಮ ಸಾಯಿವಾಗಿ ಬಂದರ ಮನೆಗೆ ಶಿವಶರಣರೆಲ್ಲ ಬಂದರ ಮನೆಗೆ ಶಿವಶರಣರೆಲ್ಲ ಬಂದರ ಮನೆಗೆ ಜೋ ಶಿವಶರಣರೆಲ್ಲ ಬಂದರ ಮನೆಗೆ ಶಿವಶರಣರೆಲ್ಲ ಬಂದರ ಮನೆಗೆ ಜೋ ಶಿವಶರಣರೆಲ್ಲ ಬಂದರ ಮನೆಗೆ ಶಿವಶರಣರೆಲ್ಲ ಬಂದರ ಮನೆಗೆ ಕಂದದ ಜೋಗುಳವ ಪಾಡರವರೇಗ ಕಂದದ ಜೋಗುಳವ ಪಾಡರವರೇಗ ಜೋ ಕಂದದ ಜೋಗುಳವ ಪಾಡರವರೇಗ ಕಂದದ ಜೋಗುಳವ ಪಾಡರವರೇಗ ಜೋ ಕಂದದ ಎಣ್ಣೆ ಹಚ್ಚರವರೇಗ ಕಂದದ ಎಣ್ಣೆ ಹಚ್ಚರವರೇಗ ಸ್ವಂಟ ಕುಡದರವ ಕಟ್ಟರವರೇಗ ಕಟ್ಟರವರೀಗ ಸ್ವಂಟಕ್ಕೆ ಉಡದರವ ಕಟ್ಟರವರೇಗ ಸ್ವಂಟಕ್ಕೆ ಉಡದರವ ಕಟ್ಟರವರೇಗ ಬೆರಳಿಗೆ ಉಂಗುರವ ದರ್ಶರವರೇಗ ಬೆರಳಿಗೆ ಉಂಗುರವ ದರ್ಶರವರೇಗ ಜೋ ಬೆರಳಿಗೆ ಉಂಗುರವ ದರ್ಶರವರೇಗ ಉಂಗುರವ ದರ್ಶರವರೇಗ ಜೋ ಬರಳಿಗ ಬೆರಳಿಗೆ ಉಂಗುರವ ಧರಿಸರವರೀಗ ಹಂಗೆ ತೋಪಿಗಳ ತೊಡಸರವರೀಗ ಹಂಗೆ ತೊಡಸರವರೀಗ ಹಂಗೆ ತೋಪಿಗಳ ತೊಡಸರವರೀಗ ತೋಪಿಗಳ ತೊಡಸರವರೀಗ ಇಂದಲ ಕ್ವಾಣ ಆಗಿರುವ ಕರು ಚಲಿವೆ ಇಂದಲ ಕ್ವಾಣ ಆಗಿರುವ ಕರು ಚಲಿವೆ ನಿನ ಕಂದ ನಾಯಸರ ಏನಿಡಲಮ್ಮ ಏನಿಡಲಮ್ಮ ಕಂದ ನಾಯಸರ ಏನಿಡಲಮ್ಮ ಏನಿಡಲಮ್ಮ ನನ್ನ ಕಂದ ನೆಸರ ನಾನೇ ನೇಳಲಂದ ನನ್ನ ಕಂದ ನೆಸರ ನಾನೇ ನೇಳಲಂದ ಮಾವರ ಕೇಳಿ ಹೆಸರಿಡಿ ಮಾವರ ಕೇಳಿ ಹೆಸರಿಡಿ ರವ್ವ ಜೋ ಮಾವರ ಕೇಳಿ ಹೆಸರಿಡಿ ರಂದ ಮಾವರ ಕೇಳಿ ಹೆಸರಿಡಿ ರಂದ ಜೋ ಮಾವರ ಕೇಳಿದರೆ ನಾನೇ ನೇಳಲಂದ ಮಾವರ ಕೇಳಿದರೆ ನಾನೇ ನೇಳಲಂದ ರಾತ್ಯ ಕೇಳಿ ಹೆಸರಿ ರಾತ್ಯ ಕೇಳಿ ಹೆಸರಿಡಿ ರಂದ ಜೋ ಅತ್ತೆಯ ಕೇಳಿದರೆ ನಾನೇ ನೇಳಲಂದ ಅತ್ತೆಯ ಕೇಳಿದರೆ ನಾನೇ ನೇಳಲಂದ ಮಗನ ಕೇಳಿ ಹೆಸರಿಡಿ ಮಗನ ಕೇಳಿ ಹೆಸರಿಡಿ ರಂದ ಜೋ ಮಗನ ಕೇಳಿ ಹೆಸರಿಡಿ ರಂದ ಕೇಳಿ ಹೆಸರಿಡಿ ರಂದ ಜೋ ಮಗನ ಕೇಳಿದರೆ ನಾನೇ ನೇಳಲಂದ ಮಗನ ಕೇಳಿದರೆ ನಾನೇ ನೇಳಲಂದ ನನ್ನ ಕಂದಾನೆಸರ ಶಿವನೇ ಬಲ್ಲ ನನ್ನ ಕಂದಾನೆಸರ ಶಿವನೇ ಬಲ್ಲ ನನ್ನ ಕಂದಾನೆಸರ ಶಿವನೇ ಬಲ್ಲ ನನ್ನ ಕಂದಾನೆಸರ ಶಿವನೇ ಬಲ್ಲ ಶಿವ ಶರಣರೆಲ್ಲ ಸೇರಿ ಹೆಸರಿಟ್ಟರಲ್ಲ ಶರಣರೆಲ್ಲ ಸೇರಿ ಹೆಸರಿಟ್ಟರಲ್ಲ ಜೋ ಶಿವ ಶರಣರೆಲ್ಲ ಸೇರಿ ಹೆಸರಿಟ್ಟರಲ್ಲ ಹೆಸರಿಟ್ಟರಲ್ಲ ಜೋ ಜೋ ಅನ್ನಿರಿ ಜೋಗಳ ಪಾಡಿ ಅಂತ ಹೇಳು ಜೋ ಜೋ ಎನ್ನೇರಿ ಜೋಗಳವ ಪಾಡಿ ಜೋ ಜೋ ಎನ್ನೇರಿ ಜೋಗಳವ ಪಾಡಿ ಲಾಲೆ ಪರಮಾನಂದ ರಾಮ ಗೋವಿಂದ ಲಾಲೆ ಪರಮಾನಂದ ರಾಮ ಗೋವಿಂದ ಜೋ ಲಾಲೆ ಪರಮಾನಂದ ರಾಮ ಗೋವಿಂದ ಲಾಲೆ ಪರಮಾನಂದ ರಾಮ ಗೋವಿಂದ ಜೋ ಜೋ ಹಲವ ಹಾರ್ಯತ ಬೊಮ್ಮ ಆಲದ ಮರವ ಹಾರ್ಯತ ಬೊಮ್ಮ ಆಲದ ಮೂರಣ್ಣ ಕೇತೈ ಆಲದ ಮೂರಣ್ಣ ಕೇತೈತೆ ಗುಮ್ಮ ಜೋ ಆಲದ ಮೂರಣ್ಣ ಕೇತೈತೆ ಗುಮ್ಮ ಆಲದ ಮೂರಣ್ಣ ಕೇತೈತೆ ಗುಮ್ಮ ಜೋ ಆಲದ ಮೂರಣ್ಣ ಕೇತೈತೆ ಗುಮ್ಮ ಆಲದ ಮೂರಣ್ಣ ಕೇತೈತೆ ಗುಮ್ಮ ಗೊಮ್ಮ ಬಂದೈತೋ ಕಂದ ಸುಮ್ಮನೆ ಮಲಗೋ ಕಂದ ಸುಮ್ಮನೆ ಮಂದ ಜೋ ಗೊಮ್ಮ ಬಂದೈತೋ ಕಂದ ಸುಮ್ಮನೆ ಮಲಗೋ ಬಂದೈತಯ್ಯ ಸುಮ್ಮನೆ ಕಂದ ಜೋ ಅತ್ತೆಯ ಮರವ ಅತ್ತೆ ಗೊಮ್ಮ ಅತ್ತೆಯ ಮರವ ಅತ್ತೆ ಗೊಮ್ಮ ಅತ್ತೆ ಮೂರಣ್ಣ ಕೇತೈತೆ ಅತ್ತೆ ಮೂರಣ್ಣ ಕೇತೈತೆ ಗುಮ್ಮ ಜೋ ಅತ್ತೆ ಮೂರಣ್ಣ ಕೇತೈತೆ ಅತ್ತೆ ಮೂರಣ್ಣ ಕೇತೈತೆ ಗುಮ್ಮ ಜೋ ಮೂರಣ್ಣ ಕೇತೈತೆ ಗುಮ್ಮ ಕೇತೈತೆ. ಇದುವರೆಗೆ ತರೀಕೆರೆ ತಾಲೂಕು ಏಕೆ ಕಾಲೋನಿಯ ಅರಿಗೆ ಗಂಗಮ್ಮ ಮತ್ತು ತಂಡದವರಿಂದ ತೊಟ್ಟಿಲ ಪದಗಳನ್ನ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

6060 63 26. ಈ ಸಂಖ್ಯೆ ಫೋನ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲಾದ್ರೂ ಮಾಹಿತಿ ಸಿಗ್ತದೆ. ಬಳಸಿ ಬಳಸಿ ನೋವಾಗಿ ಸಾವಣವನ್ನ ಕಾಣಿರಿ ಹೆಚ್ಚಿನ ಇಳುವರಿಯನ್ನ ದೂರವಿಡಿರೋಗ ಕೀಟಗಳನ್ನ ಕಳಿಸಿ ಅಧಿಕ ಆದಾಯವನ್ನ ಬಳಸಿ ಬಳಸಿ ನೋವಾಗಿ ಸಾವಣವನ್ನ ಬಳಸಿ ಬಳಸಿ ನೋವಾಗಿ. ಹೆಚ್ಚಿನ ಮಾಹಿತಿಗೆ ನ್ಯೂ ಆಲ್ಗಿ ನ್ಯಾನೋ ಬಯೋಟೆಕ್ಸ್.